ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ. ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಹಾಗೂ TB ಬಗ್ಗೆ ಜಾಗೃತಿ ಕಾರ್ಯಕ್ರಮ. 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಪ್ರೇರೇಪಿಸಿ. HIV ಹಾಗೂ TB ಬಗ್ಗೆ ನೀವು ತಿಳಿಯಿರಿ, ಇತರರಿಗೂ ತಿಳಿಸಿ. ಬನ್ನಿ, HIV ಹಾಗೂ TB ಮುಕ್ತ ಭಾರತ ಕಟ್ಟೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ರಾಷ್ಟೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಭಾರತೀಯ ಅಂಚೆ ಇಲಾಖೆಯ ವಿವಿಧ ಸೇವೆಗಳು, ಈ ಕುರಿತು ಶ್ರೀಹರ್ಷ ಅವರೊಡನೆ ಸಂದರ್ಶನ. ಕೇಳಿದ್ರೆ ಅಂಚೆ ಅಣ್ಣ ಇವತ್ತು ಬರೀ ಪತ್ರ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಂಚೆ ಸೇವೆ ಎನ್ನುವಂತಹದ್ದು ಬಹುಮುಖಿಯಾಗಿ ಪರಿವರ್ತನೆಗೊಂಡಿದೆ. ಕಾಲಕ್ಕೆ ಸರಿಯಾಗಿ ಬದಲಾವಣೆಯನ್ನು ಕೂಡ ಕಂಡಿದೆ. ಜನಸ್ನೇಹಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನ ಸೇವೆಗಳನ್ನ ನೀಡುತ್ತಾ ಬರ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಭಾರತೀಯ ಅಂಚೆ ಇಲಾಖೆಯ ಮಂಗಳೂರು ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಾದಂತಹ ಶ್ರೀಹರ್ಷ ಅವರಿದ್ದಾರೆ. ಅಂಚೆ ಇಲಾಖೆಯ ವಿವಿಧ ಯೋಜನೆಗಳು, ವಿಶೇಷವಾಗಿ ಕೃಷಿಕರಿಗೆ ಅನುಕೂಲವಾಗುವಂತಹ ವಿವಿಧ ಯೋಜನೆಗಳ ಕುರಿತು ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಶ್ರೀಹರ್ಷ ಅವರೇ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಂಚೆ ಇಲಾಖೆ ಎನ್ನುವಂತಹದ್ದು ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಂಡಿದೆ. ಕಾಲಕ್ಕೆ ಸರಿಯಾದಂತಹ ಒಂದು ಬದಲಾವಣೆ ಕೂಡ ಆಗಿದೆ ಅಂತ ಕೇಳಿದ್ವಿ. ಏನು ಅಂಚೆ ಇಲಾಖೆಯ ಒಂದು ಸದ್ಯದ ಪರಿಸ್ಥಿತಿ ಹಾಗೂ ಸದ್ಯದ ಸೇವೆಗಳು? ಅಂಚೆ ಇಲಾಖೆ ಎಂಬುದು ಟ್ರೆಡಿಷನಲಿ ಕೇವಲ ಪತ್ರ ಹಾಗೂ ಅಂಚೆಣ್ಣನಿಗೆ ಮಾತ್ರ ಸೀಮಿತವಾಗಿದ್ದ ಇಲಾಖೆ. ಇತ್ತೀಚೆಗೆ ನಾಗರಿಕರ ಅನುಕೂಲಕ್ಕೆ ತಕ್ಕಂತೆ ಮತ್ತು ನಾಗರಿಕರ ಬೇಡಿಕೆಗೆ ತಕ್ಕಂತೆ ಪ್ರಸ್ತುತ ನಮ್ಮ ನಾಗರಿಕರಿಗೆ ಯಾವ ನೀಡಿದೆ ಒಂದು ಸರ್ಕಾರಿ ಇಲಾಖೆಯಿಂದ ಅದಕ್ಕೆ ತಕ್ಕಂತೆ ಅಂಚೆ ಇಲಾಖೆ ತಾನು ಕೂಡ ಮಾರ್ಪಡುತ್ತಾ ಬರ್ತಾ ಇದೆ. ಕೃಷಿಕರಿಗೆ ಪ್ರಯೋಜನ ಆಗುವಂತಹ ಬಹಳಷ್ಟು ಯೋಜನೆಗಳು ಕೂಡ ಅಂಚೆ ಇಲಾಖೆಯಲ್ಲಿ ಇದೆ. ಅಂಚೆ ಇಲಾಖೆಯು ಭಾರತದಾದ್ಯಂತ 155,000 ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಅಂದ್ರೆ ಪ್ರತಿ ಹಳ್ಳಿಯಲ್ಲಿ ಬ್ಯಾಂಕ್ ಇಲ್ಲದೆ ಇರಬಹುದು. ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಒಂದು ಅಂಚೆ ಕಚೇರಿಯಲ್ಲಿ ಬ್ಯಾಂಕಿಗೆ ಹೋಲಿಸಿದ್ರೆ ಇನ್ನು ಕೂಡ ಸಾಲ ಒಂದು ಸೌಲಭ್ಯ ಇಲ್ಲ. ಅಂದ್ರೆ ಸಾಲ ಸೌಲಭ್ಯ ಬಿಟ್ಟು ಬೇರೆ ಯಾವುದೇ ಸೇವೆ ಬೇಕು ಅಂತ ಕೃಷಿಕರಿಗೆ ಅನಿಸಿದ್ರೆ ಖಂಡಿತವಾಗಿ ಅಂಚೆ ಇಲಾಖೆಯನ್ನು, ತಮ್ಮ ಊರಲ್ಲಿರುವ ಅಂಚೆ ಕಚೇರಿಯನ್ನು ಮೊದಲಿಗೆ ಕಲ್ಪಿಸಿಕೊಳ್ಬಹುದು ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಅಷ್ಟು ಯೋಜನೆಗಳು ಅಂಚೆ ಕಚೇರಿಯಲ್ಲಿ ಇವೆ. ಅಂದ್ರೆ ರೈತ ಕುಟುಂಬಗಳಿಗೆ ಮನೆಯ ಪಕ್ಕದಲ್ಲಿ ಅಥವಾ ಸನಿಹದಲ್ಲೇ ಒಂದು ಸೇವೆಯನ್ನು ಒದಗಿಸುವಂತಹ ಒಂದು ವ್ಯವಸ್ಥೆ ಇದು. ಹೌದು, ಖಂಡಿತ. ಈಗ ಉಳಿತಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಯೋಜನೆಗಳಿವೆ? ಕೃಷಿಕರು ಉಳಿತಾಯವನ್ನ ಈಗ ಇಡಬೇಕಾದ್ರೆ ಬ್ಯಾಂಕ್ ಅವರಿಗಿರುವ ಆಯ್ಕೆಗಳು ಬ್ಯಾಂಕ್ ಅಥವಾ ಕೋಆಪರೇಟಿವ್ ಸೊಸೈಟಿ ಅಥವಾ ಅಂಚೆ ಕಚೇರಿ ಅಂತ ಹೇಳಬಹುದು. ಅಂಚೆ ಕಚೇರಿಯಲ್ಲಿ ವಿವಿಧ ರೀತಿಯ ಉಳಿತಾಯ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಖಾತೆಗಳ ಸೌಲಭ್ಯ ಇದೆ. ಬೇಸಿಕ್ ಆಗಿ ಒಂದು ಉಳಿತಾಯ ಹೊಂದಬಹುದು, ಆ ಎಟಿಎಂ ಕಾರ್ಡ್ ಮೂಲಕ ತಮ್ಮಲ್ಲಿರುವ ಉಳಿತಾಯ ಖಾತೆಯ ಮೊತ್ತವನ್ನ ಸಮೀಪದ ಯಾವುದೇ ಬ್ಯಾಂಕ್ ಎಟಿಎಂ ಇಂದ ವಿಡ್ರಾ ಮಾಡುವ ಸೌಲಭ್ಯ ಕೂಡ ಇದೆ. ಇದಲ್ಲದೆ ಆರ್ ಡಿ ಖಾತೆ, ಆವರ್ತನೀಯ ಖಾತೆ ಅಂತ ಹೇಳ್ತೀವಿ, ಅದು ಕೂಡ ಸೌಲಭ್ಯ ಇದೆ. ಆದರೆ ಅದನ್ನ ಐದು ವರ್ಷದ ಡ್ಯೂರೇಷನ್ ನ ಖಾತೆಯಾಗಿದೆ. ಅದಲ್ಲದೆ ಫಿಕ್ಸೆಡ್ ಡೆಪಾಸಿಟ್ ಏನು ಇಡ್ತೀರಿ ನೀನು, ಅದು ಕೂಡ ಸೌಲಭ್ಯ ಅಂಚೆ ಕಚೇರಿಯಲ್ಲಿ ಇದೆ. ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಒಂದು ವರ್ಷಕ್ಕೆ ಇಡಬಹುದು, ಎರಡು ವರ್ಷಕ್ಕೆ ಇಡಬಹುದು, ಮೂರು ವರ್ಷಕ್ಕೆ ಇಡಬಹುದು, ಅಲ್ಲದೆ ಐದು ವರ್ಷಕ್ಕೆ ಕೂಡ ಇಡಬಹುದಾಗಿದೆ. ಅದಲ್ಲದೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತ ಹೇಳೋದು ಬಹಳ ಒಂದು ಆಕರ್ಷಣೀಯವಾದ, ಅಂದ್ರೆ ಅತಿ ಹೆಚ್ಚು ಬಡ್ಡಿ ಇರುವ ಯೋಜನೆ. ಇದೊಂದು ಐದು ವರ್ಷದ ಫಿಕ್ಸೆಡ್ ಡೆಪಾಸಿಟ್ ನ ಸ್ಕೀಮ್, ಹಿರಿಯ ನಾಗರಿಕರ ಉಳಿತಾಯ ಯೋಜನೆ ಅಂತ ಹೇಳಬಹುದು. 60 ವರ್ಷ ದಾಟಿದ ಯಾವುದೇ ರೈತರು ಕೂಡ ಈ ಯೋಜನೆಯನ್ನು ಅಲ್ಲಿ ತಮ್ಮ ಡೆಪಾಸಿಟ್ ಅನ್ನ ಇಡಬಹುದು. ಇದಲ್ಲದೆ ಈಗ ಕೃಷಿಕರು ಕೂಡ ತಮ್ಮ ಹೆಚ್ಚಾಗಿ ಕೃಷಿಕರು ಬೇರೆ ಎಲ್ಲ ಉದ್ಯೋಗದಲ್ಲಿ ಇರುವಂತೆ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಹೆಚ್ಚು ಚಿಂತೆ ಅಥವಾ ಅದರ ಬಗ್ಗೆ ಮುಂದಾಲೋಚನೆ ಮಾಡ್ತಾ ಇರ್ತಾರೆ. ತಮ್ಮ ಹೆಣ್ಣು ಮಕ್ಕಳ ಹೆಸರಲ್ಲಿ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಹೆಸರಲ್ಲಿ ಉಳಿತಾಯ ಮಾಡಬೇಕು, ಅವರ ಭವಿಷ್ಯಕ್ಕೆ ಹಣ ಕೂಡಿಡಬೇಕು ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಖಾತೆ ಅಂತ ಹೇಳೋದು ಬಹಳ ಉತ್ತಮ ಯೋಜನೆ. ದೇಶದಲ್ಲಿರುವ ಎಲ್ಲ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಇದಕ್ಕೆ ಅತ್ಯಂತ ಹೆಚ್ಚಿನ ಬಡ್ಡಿ ಮೊತ್ತ, ಈಗ 7.6% ಬಡ್ಡಿ ಇರುವಂತಹ ಯೋಜನೆ ಇದು. ಸ್ವಲ್ಪ ವಿವರವಾಗಿ ಹೇಳಿ. ಈ ಸುಕನ್ಯಾ ಸಮೃದ್ಧಿ ಖಾತೆ ಅಂತ ಹೇಳೋದನ್ನ ಯಾವುದೇ ಅಂದ್ರೆ ಕೃಷಿಕರು ತಮ್ಮ ನಿಯರೆಸ್ಟ್ ಅಂದ್ರೆ ಹತ್ತಿರದ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಬೇಸಿಕ್ ಅವರ ದಾಖಲೆಯನ್ನು, ಜನ್ಮ ದಿನಾಂಕದ ದಾಖಲೆ ಮತ್ತು ಹೆಸರು ಅಂದ್ರೆ ಆಧಾರ್ ಕಾರ್ಡ್ ನೀಡುವುದರೊಂದಿಗೆ ಉಳಿತಾಯ ಓಪನ್ ಮಾಡಬಹುದು. ಖಾತೆಯನ್ನು ಓಪನ್ ಮಾಡುವಾಗ ಕನಿಷ್ಠ 250 ರೂಪಾಯಿಯೊಂದಿಗೆ ಓಪನ್ ಮಾಡಬೇಕು. ಆಮೇಲೆ ಪ್ರತಿ ವರ್ಷ ಕನಿಷ್ಠ 1,000 ರೂಪಾಯಿ ಡೆಪಾಸಿಟ್ ಹಾಗೂ ಗರಿಷ್ಠ 1.5 ಲಕ್ಷದವರೆಗೆ ಡೆಪಾಸಿಟ್ ಇಡಬಹುದು. ಇದನ್ನ ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ನೀಡಬೇಕಾಗಿಲ್ಲ ಅವರಲ್ಲಿ, ಅಥವಾ ಪ್ರತಿ ತಿಂಗಳು, ಈಗ ಆರ್ ಡಿ ಖಾತೆ ಅಂದ್ರೆ ಪ್ರತಿ ತಿಂಗಳು ಕಟ್ಟಲೇಬೇಕು. ಅಂದ್ರೆ ಸುಕನ್ಯಾ ಸಮೃದ್ಧಿಯಲ್ಲಿ ಪ್ರತಿ ತಿಂಗಳು ಕಟ್ಟಲೇಬೇಕು ಅಂತ ಇಲ್ಲ. ಅವರ ಹತ್ರ ಫಾರ್ ಎಕ್ಸಾಂಪಲ್ ಕೈಯಲ್ಲಿ ದುಡಿದ ಅಡಿಕೆ ಯಾವಾಗ ಸೇಲ್ ಮಾಡ್ತಾರೆ ಅವಾಗ ಯಾವಾಗ ಅವರ ಹಣ ಕೈಯಲ್ಲಿ ಬಂತು ಅವಾಗ ತಂದು ಈ ಸುಕನ್ಯಾ ಸಮೃದ್ಧಿ ಖಾತೆಗೆ ಡೆಪಾಸಿಟ್ ಮಾಡುವಂತ ಸೌಲಭ್ಯ. ಮಿನಿಮಮ್ 14 ವರ್ಷಗಳ ಕಾಲ ಅವರು ಡೆಪಾಸಿಟ್ ಮಾಡ್ತಾ ಹೋಗಬೇಕು. ಆನಂತರ ಅದರ ಬಡ್ಡಿಗೆ ಅನುಗುಣವಾಗಿ ಏನು 7.6% ಬಡ್ಡಿ ಹೇಳಿ ಅದನ್ನ ಕ್ಯಾಲ್ಕುಲೇಷನ್ ಆಗಿ ಅದರ ಮೆಚುರಿಟಿ ಮೊತ್ತ ಅವರಿಗೆ, ಅವರ 18 ವರ್ಷ ಕಳೆದ್ಮೇಲೆ ಅವರಿಗೆ ಸಿಗ್ತದೆ. ಈಗ ಇದು ಹುಡುಗಿಯರಿಗೆ ಆಯ್ತು, ಹುಡುಗರಿಗೆ ಏನು ಸೌಲಭ್ಯ ಇದೆ? ಅದೇ ಬಹಳಷ್ಟು ಪೋಷಕರ ಪ್ರಶ್ನೆ ಇದು ಅಂಚೆ ಕಚೇರಿಯಲ್ಲಿ ಬಂದಾಗ. ಈ ಸುಕನ್ಯಾ ಸಮೃದ್ಧಿ ಅಷ್ಟೇ ಪ್ರಾಮುಖ್ಯದ ಇನ್ನೊಂದು ಅಂಚೆ ಇಲಾಖೆಯಲ್ಲಿ ಇರುವ ಒಂದು ಯೋಜನೆ ಹೆಸರು PPF ಅಥವಾ ಸಾರ್ವಜನಿಕ ಭವಿಷ್ಯ ನಿಧಿ. ಇದರ ಬಡ್ಡಿ ಸುಕನ್ಯಾ ಸಮೃದ್ಧಿಗಿಂತ ಸ್ವಲ್ಪ ಕಡಿಮೆ, ಅಂದ್ರೆ 7.1% ಇದೆ ಈಗ. ಆದರೆ ಇದನ್ನು ಯಾರಿಗೆ ತಮ್ಮ ಮಕ್ಕಳ ಹೆಸರಲ್ಲಿ, ಗಂಡು ಮಕ್ಕಳ ಹೆಸರಲ್ಲಿ ಈ ಖಾತೆ ದೂರದೃಷ್ಟಿಯಾಗಿ ಒಂದು ಉಳಿತಾಯ ಮಾಡಬೇಕು ಅವರಿಗೆ ಈ ಯೋಜನೆಯನ್ನು ಖಂಡಿತ ತೆರೆಯಬಹುದು. ಇದರ ಮೆಚುರಿಟಿ ಪೀರಿಯಡ್ ಕೂಡ 15 ವರ್ಷ ಆಗಿದೆ. ಅಂದ್ರೆ ಯಾವುದು ದೂರಗಾಮಿಯಾಗಿ ಬಹಳ ಭವಿಷ್ಯಕ್ಕೋಸ್ಕರ ಮಾಡುವಂತಹ ಉಳಿತಾಯ ಇದ್ರೆ ಈ ಯೋಜನೆಯನ್ನ ಗಂಡು ಮಕ್ಕಳ ಹೆಸರಲ್ಲಿ ತಮ್ಮ ಸಮೀಪದ ಅಂಚೆ ಕಚೇರಿಯಲ್ಲಿ ತೆರೆಯಬಹುದಾಗಿದೆ. ಇದೆಲ್ಲ ಉಳಿತಾಯಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಾಯ್ತು. ಇನ್ನು ಇನ್ಶೂರೆನ್ಸ್ ಅಥವಾ ಒಂದು ಜೀವ ವಿಮೆಗೆ ಸಂಬಂಧಪಟ್ಟ ಹಾಗೆ ಏನೇನು ಯೋಜನೆಗಳಿವೆ? ಅಂಚೆ ಕಚೇರಿಯಲ್ಲಿ 2 ತರದ ಪ್ರಧಾನವಾದ ಯೋಜನೆಗಳಿದೆ. ಒಂದು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂಚೆ ಜೀವ ವಿಮೆ, ಹಾಗೂ ಇನ್ನೊಂದು ಗ್ರಾಮೀಣ ಅಂಚೆ ಜೀವ ವಿಮೆ. ಅಂಚೆ ಜೀವ ವಿಮೆ ಅಂತ ಹೇಳುದು ಮೊದಲು ಕೇವಲ ಸರ್ಕಾರಿ ಉದ್ಯೋಗಗಳಿಗೆ ಸೀಮಿತವಾಗಿದ್ದು ಈಗ ಇತರ ಪ್ರೊಫೆಷನಲ್ ಇಂಜಿನಿಯರ್ಸ್, ಲಾಯರ್ಸ್, ಡಾಕ್ಟರ್ಸ್ ಗಳಿಗೆಲ್ಲ ಅದು ವಿಸ್ತರಿಸ್ತಾ ಬಂದಿದೆ. ಸೊ ಆದರೆ ಗ್ರಾಮೀಣ ಅಂಚೆ ಜೀವ ವಿಮೆ ಅಂತ ಹೇಳೋದು ಗ್ರಾಮೀಣ ಭಾಗದಲ್ಲಿರುವ ಎಲ್ಲ ರೆಸಿಡೆಂಟ್ ಗಳಿಗೆ ಇರುವಂತಹ ಯೋಜನೆ. ಕೃಷಿಕರು ಬಹುತೇಕ ಈ ಗ್ರಾಮೀಣ ಅಂಚೆ ಜೀವ ವಿಮೆಗೆ ಅರ್ಹರಾಗಿರುತ್ತಾರೆ. ಅಂಚೆ ಜೀವ ವಿಮೆ ಅಥವಾ ಗ್ರಾಮೀಣ ಅಂಚೆ ಜೀವ ವಿಮೆಯ ಟ್ಯಾಗ್ ಲೈನ್ ಅಂತ ಹೇಳಿದ್ರೆ ಕನಿಷ್ಠ ಪ್ರೀಮಿಯಂ ಗರಿಷ್ಠ ಬೋನಸ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಇರುವ ಇತರ ಅಂಚೆ ಅಥವಾ ಇತರ ಜೀವ ವಿಮೆಗಳಲ್ಲಿ ಕಂಪೇರ್ ಮಾಡಿದ್ರೆ ಒಂದು ನಿರ್ದಿಷ್ಟ ಸಮೇಶ್ವರಿಗೆ 1 ಲಕ್ಷದ ಇನ್ಶೂರೆನ್ಸ್ ಮಾಡಬೇಕಾದ್ರೆ ನೀವು ಅಂಚೆ ಗ್ರಾಮೀಣ ಅಂಚೆ ಜೀವ ವಿಮೆಯಲ್ಲಿ ಕಟ್ಟಬೇಕಾದ ಪ್ರೀಮಿಯಂ ಅತ್ಯಂತ ಕನಿಷ್ಠವಾಗಿದೆ. ಹಾಗೂ ವಾರ್ಷಿಕ ಬೋನಸ್ ಅಂತ ಏನ್ ಹೇಳ್ತಾರೆ ಅದು ಕೂಡ ಅತ್ಯಂತ ಹೆಚ್ಚು ಸಿಗುತ್ತೆ. ನಮ್ಮ ಅಂಚೆ ಇಲಾಖೆ ಸಂಬಂಧಿತ ಪೋಸ್ಟ್ ಇನ್ಫೋ ಅಂತ ಒಂದು ಆಪ್ ಇದೆ, ಅಥವಾ ಇಂಡಿಯಾ ಪೋಸ್ಟ್ ನ ವೆಬ್ಸೈಟ್ ಇದೆ. ಅದರಲ್ಲಿ ಈ ಆಸಕ್ತ ಕೃಷಿಕರು ತಮ್ಮ ವಯಸ್ಸನ್ನು ನಮೂದಿಸಿದ್ರೆ ಅವರ ವಯಸ್ಸಿಗೆ ಎಷ್ಟು ಪ್ರೀಮಿಯಂ ಕಟ್ಟಬೇಕು, ಯಾವ ಎಷ್ಟು ಮೊತ್ತದ ಪ್ರೀಮಿಯಂ ಸಮಿಶ್ಯೂರ್ಡ್ ಇನ್ಶೂರೆನ್ಸ್ಗೆ ಅಂತ ಹೇಳೋದನ್ನ ಬಹಳಷ್ಟು ಸುಲಭವಾಗಿ ತಿಳ್ಕೊಳ್ಬಹುದಾಗಿದೆ. ಎಲ್ಲ ಕೃಷಿಕರು ಈ ಗ್ರಾಮೀಣ ಅಂಚೆ ಜೀವ ವಿಮೆಯನ್ನು ಪಡ್ಕೊಳ್ಬೇಕು ಅಂತ ನನ್ನ ಕೋರಿಕೆ. ಇನ್ನೊಂದು ಬಹಳ ದೊಡ್ಡ ಅಂದ್ರೆ ಕ್ವಶನ್ ಬರಬಹುದು ಅಥವಾ ಪ್ರಶ್ನೆ ಬರಬಹುದು ಕೃಷಿಕರಲ್ಲಿ, ಈ LIC ಏಜೆಂಟ್ಸ್ ಆದರೆ ನಮ್ಮ ಮನೆಗೆ ಬರ್ತಿರ್ತಾರೆ, ಈ ಗ್ರಾಮೀಣ ಅಂಚೆ ಜೀವ ವಿಮೆಗೆ ಏಜೆಂಟ್ಸ್ ಯಾರು ಅಂತ ಹೇಳಿ. ನಮ್ಮ ಗ್ರಾಮೀಣ ಅಂಚೆ ಕಚೇರಿಯಲ್ಲಿರುವ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳೇ, ಪೋಸ್ಟ್ ಮ್ಯಾನ್ ಇರಬಹುದು ಅಥವಾ ಪೋಸ್ಟ್ ಮಾಸ್ಟರ್ ಅಥವಾ ಬೇರೆ ದೊಡ್ಡ ಅಂಚೆ ಕಚೇರಿಗಳಿರುವ ಕೌಂಟರ್ ಅಲ್ಲಿ ಏನೋ ನೀವು ಸ್ಪೀಡ್ ಪೋಸ್ಟ್ ಬುಕಿಂಗ್ ತಕೊಳ್ತಾರೆ ಅಥವಾ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ತಕೊಳ್ತಾರೆ, ಅವರೇ ನಮ್ಮ ಸಿಬ್ಬಂದಿಗಳೇ ನಮ್ಮ ಏಜೆಂಟ್ಸ್ ಆಗಿರ್ತಾರೆ ಈ ಅಂಚೆ ಜೀವ ವಿಮೆ ಮತ್ತು ಗ್ರಾಮೀಣ ಅಂಚೆ ಜೀವ ವಿಮೆಗೆ. ಅದರಿಂದಾಗಿ ಆಸಕ್ತ ಕೃಷಿಕರು ನಾಳೆ ಅಥವಾ ಈ ಪ್ರೋಗ್ರಾಮ್ ಕೇಳಿದ ಮೇಲೆ ತಿಳ್ಕೊಂಡ ಕೃಷಿಕರು ನಿಮ್ಮ ಮನೆಗೆ ಬರುವ ಲೆಟರ್ ತರುವ ಪೋಸ್ಟ್ ಮ್ಯಾನ್ ಹತ್ರವೇ ನೀವು ಇದರ ಬಗ್ಗೆ ಬೇಕಾದ ಫಾರ್ಮ್ ತಗೊಳ್ಬಹುದು, ಅವರ ಏನು ಡಾಕ್ಯುಮೆಂಟ್ ಬೇಕು ಅಂತ ಅವನ ಹತ್ರನೇ ಕೇಳಬಹುದು. ಹಾಗೆ ಅವರ ಮೂಲಕವೇ ನೀವು ಈ ಗ್ರಾಮೀಣ ಅಂಚೆ ಜೀವ ವಿಮೆಯನ್ನು ಮಾಡಿಸ್ಕೊಳ್ಬಹುದು. ಇನ್ನೊಂದು ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗ್ತಾ ಇರುವಂತಹದ್ದು ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನೆ, ಈ ಬಗ್ಗೆ ಹೇಳಿ. ಬ್ಯಾಂಕ್ಗಳಲ್ಲಿ ಇರುವಂತೆ ನಮ್ಮ ಜಿಲ್ಲೆಯ ಎಲ್ಲಾ ಅಂಚೆ ಕಚೇರಿಯಲ್ಲಿ ಕೂಡ ಈ ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನೆ ಎರಡು ಯೋಜನೆಗಳಿದೆ. ಇದು ಎರಡು ಕೂಡ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ಹೊಂದಿರುವ ಎಲ್ಲ ಕೃಷಿಕರಿಗೆ ಕೂಡ ಲಭ್ಯವಿದೆ. ಇದನ್ನು ಸಾಮಾನ್ಯರಿಗೆ ಅರ್ಥ ಆಗುವಾಗ ಹೇಳುವುದಾದ್ರೆ ಈ ಜೀವನ್ ಸುರಕ್ಷಾ ಯೋಜನೆ ಅಂತ ಹೇಳುದು ₹12 ವಾರ್ಷಿಕ ಪ್ರೀಮಿಯಂ ಯೋಜನೆ, ಜೀವನ್ ಜ್ಯೋತಿ ಬೀಮಾ ಯೋಜನೆ ಅಂತ ಹೇಳುದು ₹330 ವಾರ್ಷಿಕ ಪ್ರೀಮಿಯಂ ಇರುವ ಯೋಜನೆ. ಇದರಲ್ಲಿರುವ ಸ್ಲೈಟ್ ಸಣ್ಣ ವ್ಯತ್ಯಾಸ ಅಂದ್ರೆ ₹12 ಇನ್ಶೂರೆನ್ಸ್, ವಾರ್ಷಿಕ ₹12 ಇನ್ಶೂರೆನ್ಸ್ ಅಂತ ಹೇಳುದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ಹೇಳಿ ಜನಪ್ರಿಯವಾಗಿದೆ, ಅಂದ್ರೆ ಅಪಘಾತ ವಿಮೆ. ಇದರಲ್ಲಿ ಕೃಷಿಕರಿಗೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ ಅಂತ ಹೇಳಿದ್ರೆ ಯಾರೆಲ್ಲ ತುಂಬಾ ರಿಸ್ಕಿ ಒಂದು ಸ್ವಲ್ಪ ರಿಸ್ಕ್ ಇರುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ, ನಾನು ಖಂಡಿತವಾಗಿ ಇಲಾಖೆ ಪರವಾಗಿ ಕೋರಿಕೊಳ್ತಾ ಇದ್ದೇನೆ, ಅವರೆಲ್ಲ ಈ ₹12 ಇನ್ಶೂರೆನ್ಸ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸ್ಕೀಮ್ಗೆ ದಯವಿಟ್ಟು ನೋಂದಣಿ ಮಾಡಿಕೊಳ್ಳಿ. ಇದರ ಯೋಜನೆ ಬಹಳ ಅಂದ್ರೆ ಉತ್ತಮ ಬೆನಿಫಿಟ್ ಏನಂತ ಹೇಳಿ, ಇದು ಕೇವಲ ಆಕ್ಸಿಡೆಂಟ್ ಅಂದ್ರೆ ವಾಹನ ಅಪಘಾತವಾಗಿ ಮೃತ್ಯುವಾದರೆ ಮಾತ್ರ ಕುಟುಂಬಕ್ಕೆ 2 ಲಕ್ಷ ವಿಮೆ ಮೊತ್ತ ದೊರೆಯುವುದಲ್ಲ, ಯಾವುದೇ ರೀತಿಯ ಅಸಹಜ ಸಾವು, ಫಾರ್ ಎಕ್ಸಾಂಪಲ್ ಒಂದು ಕೃಷಿ ಕಾರ್ಮಿಕರು ಒಂದು ಮರಕ್ಕೆ ಹತ್ತಿ ಏನು ಅಡಿಕೆ ಕೀಳುವ ಮರಕ್ಕೆ ಹತ್ತಿ ಮದ್ದು ಬೀಳಲಿಕ್ಕೆ ಹತ್ತುವಾಗಲೇನೋ ಅಕಸ್ಮಾತ್ ಕಾಲಜಾರಿ ಬಿದ್ದು ಮೃತ್ಯು ಹೊಂದಿದಲ್ಲಿ ಅವನ ಕುಟುಂಬಕ್ಕೆ ಒಂದು ವೇಳೆ ಅವರು ಈ ₹12 ಇನ್ಶೂರೆನ್ಸ್ ಸ್ಕೀಮ್ ಮಾಡಿದ್ದಲ್ಲಿ ಅವರ ಕುಟುಂಬಕ್ಕೆ ₹2 ಲಕ್ಷ ವಿಮೆ ಪರಿಹಾರ ದೊರೆಯುತ್ತೆ. ಅದೇ ರೀತಿ ಅಕಸ್ಮಾತ್ ಒಂದು ನೀರಿಗೆ ಬಿದ್ದು ಮರಣ ಹೊಂದುತ್ತದೆ, ಯಾವುದೇ ರೀತಿಯ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿದಾಗ ತೊಡಗಿಸಿಕೊಳ್ಳುತ್ತಿರುವಾಗ ಅಪಘಾತಗಳಾಗಿ ಅಸಹಜ ಸಾವುಗಳಾದ್ರೆ ಈ ವಿಮೆಯನ್ನು ಎನ್ರೋಲ್ ಮಾಡಿದ್ರೆ ಅವರಿಗೆ ಅವರ ಕುಟುಂಬಕ್ಕೆ ₹2 ಲಕ್ಷ ದೊರೆಯುತ್ತೆ. ಅದಲ್ಲದೆ ಈ ₹330 ಪ್ರೀಮಿಯಂ ಇರುವ ಯೋಜನೆಯಲ್ಲಿ ಬರೀ ಅಪಘಾತ ಆದ್ರೆ ಮಾತ್ರ ಅಲ್ಲ, ಯಾವುದೇ ರೀತಿಯ ಮೃತ್ಯುವಾದರೂ ಕೂಡ ಅವರಿಗೆ ಅವರ ಕುಟುಂಬಕ್ಕೆ ₹2 ಲಕ್ಷ ದೊರೆಯುವಂತಹ ಸೌಲಭ್ಯ ಇದೆ. ಸೊ ಇದನ್ನು ಬ್ಯಾಂಕ್ ಅಲ್ಲಿ ಆದ್ರೂ ಮಾಡಬಹುದು ಅಥವಾ ಅಂಚೆ ಕಚೇರಿಯಲ್ಲಿ ಆದ್ರೂ ಮಾಡಬಹುದು, ಎರಡು ಕಡೆ ಮಾಡಿದ್ರೆ ಬೆನಿಫಿಟ್ ಒಂದೇ ಕಡೆ ಮಾತ್ರ, ಅವರ ಒಂದು ಕಡೆಯಿಂದ ಮಾತ್ರ ಅವರ ಕುಟುಂಬಕ್ಕೆ ಪರಿಹಾರ ದೊರೆಯುತ್ತದೆ. ಪ್ರಾರಂಭದಲ್ಲಿ ಹೇಳಿದ ಹಾಗೆ ಅಂಚೆ ಇಲಾಖೆ ಹಣದ ವರ್ಗಾವಣೆ ಮೊದಲು ಅಂಚೆ ಇಲಾಖೆ ಅಂದ ತಕ್ಷಣ ಎಂಬುದು ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ವಿ. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಈ ಹಣದ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಏನೇನು ಯೋಜನೆಗಳಿವೆ ಅಂಚೆ ಇಲಾಖೆಯಲ್ಲಿ? ಹಣ ವರ್ಗಾವಣೆಯಲ್ಲಿ ಈಗ ಹೆಚ್ಚಿನ ಕೃಷಿಕರು ಇರ್ಬೋದು ಬೇರೆ ಪಬ್ಲಿಕ್ ಸಾರ್ವಜನಿಕರು ಬಳಸ್ತಿರುವಂತಹ ಸೇವೆ ಈ ಮನಿ ಆರ್ಡರ್ ಅಂತ, ಇಲೆಕ್ಟ್ರಾನಿಕ್, ಮೊದಲಿದ್ದ ಮನಿ ಆರ್ಡರ್ ಈಗ ಇಲೆಕ್ಟ್ರಾನಿಕ್ ಮನಿ ಆರ್ಡರ್ ಆಗಿದೆ. ಅದನ್ನು ಸಹ ಈಗ ಪರ್ಸನ್ ಟು ಪರ್ಸನ್ ಇಂಡಿವಿಜುವಲ್ ಬಳಸುವ ಬದಲು ಈಗಿನ ಇತ್ತೀಚೆಗೆ ದೇವಸ್ಥಾನಗಳಿಗೆ ಕಳಿಸಿದೆ, ಬಟ್ ಅದಕ್ಕೆ ಮಾತ್ರ ಬಳಸಬೇಕಾಗಿಲ್ಲ. ಯಾವುದೇ ಈಗ ಕೃಷಿಕರ ಮಕ್ಕಳು ಬೆಂಗಳೂರಲ್ಲಿದ್ದಾರೆ, ಅವರು ತಮ್ಮ ಪೋಷಕರಿಗೆ ಹಣ ಕಳಿಸ್ಬೇಕು ಅಂತಿದ್ದಾರೆ, ಪೋಷಕರು ಬ್ಯಾಂಕಿಗೆ ಹೋಗಿ ಪಡೆಯುವುದರಲ್ಲಿ ಕಷ್ಟ ಆಗ್ತಾ ಇದೆ, ಅವರಿಗೆ ಕ್ಯೂ ನಿಂತು ಅಥವಾ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಅವರಿಗೆ ಯಾರು ಹಣ ಕಳಿಸ್ಬೇಕು ಅಂತ ಇದ್ದಾರೆ ಬೇರೆ ಊರಲ್ಲಿ, ಅಥವಾ ಇವರೇ ಕೃಷಿಕರೇ ಕೂಡ ಬೇರೆ ಯಾರಿಗೂ ಕಳಿಸ್ಬೇಕು ಅಂತ ಹೇಳಿದರೆ ಖಂಡಿತವಾಗಿ ಈಗ ಇಲೆಕ್ಟ್ರಾನಿಕ್ ಮನಿ ಆರ್ಡರ್ ಸೇವೆಯನ್ನು ಬಳಸಬಹುದಾಗಿದೆ. ಪೋಸ್ಟ್ ಮ್ಯಾನ್ ಅಡ್ರೆಸ್ಗೆ ಹೋಗಿ ಅದರ ಪೇಮೆಂಟ್ ಮಾಡ್ತಾರೆ. ಅದಲ್ಲದೆ ಈಗ ನೆಫ್ಟ್ ಇರ್ಬೋದು, IMPS ಇರ್ಬೋದು, ಈ ಯೋಜನೆ ಅಂದರೆ ಹಣ ತಕ್ಷಣ ಕಳಿಸುವಂತಹ ಸೌಲಭ್ಯ ಕೂಡ ಸಮೀಪದ ಅಂಚೆ ಕಚೇರಿ ಲಭ್ಯವಿದೆ. ಇದನ್ನು ಪಡೀಲಿಕ್ಕೆ ಅಂಚೆ ಕಚೇರಿಯಲ್ಲಿ ಖಾತೆ ಹೊಂದಿರಲೇಬೇಕಾಗಿಲ್ಲ. ಖಾತೆ ಹೊಂದಿಲ್ಲದವರು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದಿವಸ ಒಬ್ಬ ಕೃಷಿಕರ ಇನ್ನೊಬ್ಬರು ಯಾರಿಗೋ ಒಂದು ಮಕ್ಕಳ ಫೀಸ್ಗೆ ಯಾವುದೋ ಬ್ಯಾಂಕ್ ಅಕೌಂಟಿಂಗ್ ಹಣ ಕಳಿಸ್ಬೇಕು, ಅಥವಾ ಯಾವುದೇ ವಿದ್ಯಾಭ್ಯಾಸಕ್ಕೋಸ್ಕರ ಇನ್ನೊಂದು ಯಾವ್ದೋ ಬೆಂಗಳೂರಿನ ಇರುವ ಮಗನಿಗೆ ಹಣ ಕಳಿಸ್ಬೇಕು ಅಂತಂದ್ರೆ ಅವರು ಬ್ಯಾಂಕ್ಗೆ ಹೋಗಿನೇ ಕಳಿಸ್ಬೇಕಾಗಿಲ್ಲ. ನಿಯರೆಸ್ಟ್ ಪೋಸ್ಟ್ ಮ್ಯಾನ್ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ನಿರ್ದಿಷ್ಟ ಹಣವನ್ನು ಕೊಟ್ಟು ಇಂಥ ಅಕೌಂಟ್, ಬ್ಯಾಂಕ್ IFSC ಕೋಡ್ ಮತ್ತು ಅಕೌಂಟ್ ನಂಬರ್ ಹೇಳಿದ್ರೆ ಅದರ ಸರ್ವಿಸ್ ಶುಲ್ಕ ಇದೆ, ಲಿಮಿಟೆಡ್ ಶುಲ್ಕ ಪಾವತಿಯೊಂದಿಗೆ ಹಣ ಸೌಲಭ್ಯ, ಹಣ ಕಳಿಸುವಂತಹ ಸೌಲಭ್ಯ ಪೋಸ್ಟ್ ಆಫೀಸ್ ಅಲ್ಲಿ ಇದೆ. ಇನ್ನು ಈಗ ಪಾರ್ಸೆಲ್ಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ಒಂದು ನಿಗದಿತ ಒಂದು ವಸ್ತುವನ್ನ ಇನ್ನೊಂದು ದೂರದ ಇರುವಂತಹ ಒಂದು ಪ್ರದೇಶದ ವ್ಯಕ್ತಿಗೆ ಇದನ್ನ ಕಳಿಸಬೇಕು ಅಂದ್ರೆ ಹೇಗೆ? ಟ್ರೆಡಿಷನಲಿ ನಮ್ಮ ಅಂಚೆ ಕಚೇರಿ ಪತ್ರಗಳಿಗೆ ಫೇಮಸ್. ಈಗ ಇತ್ತೀಚೆಗೆ ಪರ್ಸನಲ್ ವೈಯಕ್ತಿಕ ಪತ್ರಗಳು ಕಡಿಮೆ ಆದ್ರಿಂದಾಗಿ ಇಲಾಖೆ ಪಾರ್ಸೆಲ್ಗಳ ಮೇಲೆ ಕೇಂದ್ರೀಕೃತ ಗಮನವನ್ನು ಕೇಂದ್ರೀಕರಿಸಿದೆ. ಅಂದ್ರೆ ಎಷ್ಟು ಭಾರನೂ ಇರ್ಬೋದು, ಎಷ್ಟು ವೆಯ್ಟ್ ಇರ್ಬೋದು, ಅದನ್ನು ಸಮೀಪದ ಅಂಚೆ ಕಚೇರಿಯಿಂದ ದೇಶದ ಯಾವುದೇ ಮೂಲೆಗೆ ಪಾರ್ಸೆಲ್ಗಳನ್ನು ಕಳಿಸ್ಬೋದು. ಅಲ್ಲದೆ ವಿದೇಶಗಳಿಗೂ ಕೂಡ ಇತ್ತೀಚಿನ ಈಗ ಕೃಷಿಕರಂದ್ರೆ ಕೂಡ ಬಹಳಷ್ಟು ಮಂದಿ ಕೃಷಿಕರ ಮಕ್ಕಳು ಎಲ್ಲ ವಿದೇಶದಲ್ಲಿದ್ದಾರೆ, ಉದ್ಯೋಗ ಮಾಡ್ತಿದ್ದಾರೆ, ಓದ್ತಾ ಇದ್ದಾರೆ. ಭಾರತೀಯ ಅಂಚೆ ಇಲಾಖೆ 100 ಹೆಚ್ಚು ದೇಶಗಳೊಟ್ಟಿಗೆ ಎಗ್ರಿಮೆಂಟ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಸ್ಪೀಡ್ ಪೋಸ್ಟ್ ಕೂಡ ಸರ್ವಿಸ್ ಕೊಡ್ತಾ ಇದೆ. ಅಂದ್ರೆ ಆ ದೇಶಗಳಿಗೆ ತಮ್ಮ ಸಮೀಪದ ಅಂಚೆ ಕಚೇರಿಯಿಂದ ಪಾರ್ಸೆಲ್ಗಳನ್ನು ಅಂದ್ರೆ ಅಥವಾ ಪತ್ರಗಳೀಗ ಕಡಿಮೆ, ಪಾರ್ಸೆಗಳನ್ನು ಏನಾದ್ರು ವಸ್ತುಗಳು ಏನು ಕಳಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಕೂಡ ಇತ್ತೀಚಿನ ಕೊರೋನಾ ಟೈಮಲ್ಲಿ ಮಕ್ಕಳು ವಿದೇಶದಲ್ಲಿರುವವರು ಬರುವವರ ಸಂಖ್ಯೆ ಕಡಿಮೆ ಆಗಿದೆ ರಿಸ್ಟ್ರಿಕ್ಷನ್ಗಳಿಗೆ ಅನುಗುಣವಾಗಿ. ಅದರಿಂದಾಗಿ ಆ ಸೌಲಭ್ಯವನ್ನ ಸಮೀಪದ ಅಂಚೆ ಕಚೇರಿಯಿಂದಲೇ ಬಳಸಬಹುದಾಗಿದೆ. ಕರೆನ್ಸಿ ಬದಲಾವಣೆ ಅವಕಾಶ ಇದೆಯಾ? ಆ ಸೌಲಭ್ಯ ಇಲ್ಲ. ಸರಿ, ಈಗ ಇನ್ನೊಂದು ವಿಚಾರ, ಈ ಆಧಾರ ಸಂಬಂಧಪಟ್ಟಂತಹದ್ದು, ವಿಶೇಷವಾಗಿ ಹೊಸದಾಗಿ ಆಧಾರನ ಸಂಖ್ಯೆಯನ್ನು ನೋಂದಣಿ ಮಾಡುವಂತಹದ್ದು ಇರ್ಬೋದು, ಅಥವಾ ಒಂದು ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕದ ಬದಲಾವಣೆ ಇರ್ಬೋದು, ಈ ತಿದ್ದುಪಡಿಗೆಲ್ಲ ಅವಕಾಶ ಇರುವ ಹಾಗೆ ಯಾವ ಯೋಜನೆಗಳಿವೆ? ನಮ್ಮಲ್ಲಿರುವ ಅಂಚೆ ಕಚೇರಿಗಳಲ್ಲೇ ಈ ಆಧಾರ್ ಹೊಸ ನೋಂದಣಿ ಹಾಗೂ ತಿದ್ದುಪಡಿ, ತಿದ್ದುಪಡಿಯಲ್ಲಿ ಹೆಸರಿನ ತಿದ್ದುಪಡಿ, ವಿಳಾಸದ ತಿದ್ದುಪಡಿ ಹಾಗೂ ಡೇಟ್ ಆಫ್ ಬರ್ತಿನ ತಿದ್ದುಪಡಿ, ಈ ಎಲ್ಲ ಸೌಲಭ್ಯಗಳನ್ನು ಕೂಡ ಅಂಚೆ ಕಚೇರಿ ಅಂದ ನಿರ್ದಿಷ್ಟ ಅಂಚೆ ಕಚೇರಿ, ಇದರಲ್ಲಿ ಎಲ್ಲ ಅಂಚೆ ಕಚೇರಿಗಳಲ್ಲಿಲ್ಲ, ನಿಯೋಜಿತ ಅಂಚೆ ಕಚೇರಿಗಳಲ್ಲಿ ನಾವು ಈ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಅದಲ್ಲದೆ ಇತ್ತೀಚೆಗೆ ಕಳೆದ ತಿಂಗಳಷ್ಟೇ ಲಾಂಚ್ ಆದ ಒಂದು ಹೊಸ ಯೋಜನೆ ಅಂತ ಹೇಳಿದರೆ, ಈ ಬಹಳಷ್ಟು DBT ಅಂದ್ರೆ ನೇರ ನಗದು ವರ್ಗಾವಣೆಯ ಯೋಜನೆಯನ್ನು ಪಡೀಲಿಕ್ಕೆ ಈ ಆಧಾರಿಗೆ ಮೊಬೈಲ್ ಲಿಂಕ್ ಆಗಿರೋದು ಅವಶ್ಯಕವಾಗಿ ಎಲ್ಲ ಸರ್ಕಾರಿ ಇಲಾಖೆಗಳನ್ನು ಪರಿಗಣಿಸ್ತೇವೆ. ಈ ಆಧಾರಿಗೆ ಮೊಬೈಲ್ ಲಿಂಕ್ ಸೇವೆಯನ್ನು ಪೋಸ್ಟ್ಮ್ಯಾನ್ಗಳ ತಿರುವ ಮೊಬೈಲ್ ಮೂಲಕ ಕೊಡುವಂತಹ ಸೌಲಭ್ಯ ಇತ್ತೀಚೆಗೆ ಆರಂಭ ಆಗಿದೆ. ಸೊ ಇದಲ್ಲದೆ ಆಧಾರ ನಂಬರ್ ಅನ್ನ ಕೃಷಿಕರು ಫಾರ್ ಎಕ್ಸಾಂಪಲ್ ಅವರ ಖಾತೆ ಯಾವುದೇ ಬ್ಯಾಂಕ್ ಅಲ್ಲಿ ಇರಲಿ, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ ಇರಲಿ, ಆ ಬ್ಯಾಂಕ್ ಅಲ್ಲಿ ಅವರ ಆಧಾರ್ ನಂಬರ್ ಅನ್ನ ಜೋಡಿಸಿದ್ರೆ ಮತ್ತು ಅದಕ್ಕೆ AEPS ಅಂತ ಹೇಳ್ತಾರೆ, ಆಧಾರ್ ಇನೇಬಲ್ಡ್ ಪೇಮೆಂಟ್ ಸರ್ವಿಸ್, ಆಧಾರ್ ಆಧಾರಿತ ಪಾವತಿ ವಿಧಾನ, ಆ ಸೌಲಭ್ಯವನ್ನು ಬ್ಯಾಂಕ್ನಲ್ಲಿ ಅವರು ಇನೇಬಲ್ ಮಾಡಿದರೆ, ಅದನ್ನು ಬೇಕು ಅಂತ ಹೇಳಿ ಅದನ್ನು ಮಾಡಿದರೆ, ಅವರ ಯಾವುದೇ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಸಮೀಪದ ಪೋಸ್ಟ್ಮ್ಯಾನ್, ಸಮೀಪದ ಅಂಚೆ ಕಚೇರಿ ಮೂಲಕ ಅಥವಾ ಪೋಸ್ಟ್ಮ್ಯಾನ್ ಮೂಲಕ ವಿತ್ಡ್ರಾ ಮಾಡುವ ಸೌಲಭ್ಯ ಇದೆ. ಉದಾಹರಣೆಗೆ ಇವತ್ತು PM-Kisan 9th ಕಂತು ಅದು ಬ್ಯಾಂಕ್ ಆಫ್ ಬರೋಡಾ ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಿನ ಖಾತೆಗೆ ಬಂತು, ಜಮೆ ಆಯ್ತು ಅಂದ್ಕೊಳ್ಳಿ 2,000 ರೂಪಾಯಿ, ಆ ಬ್ಯಾಂಕ್ ಈ ಕೃಷಿಕನ ಹಳ್ಳಿಯಿಂದ ಸ್ವಲ್ಪ ದೂರ ಇದೆ, 4 ಕಿಲೋಮೀಟರ್ ದೂರ ಇದೆ, ಅದನ್ನು ವಿತ್ಡ್ರಾ ಮಾಡಬೇಕು ಅಂದ್ರೆ ಅಲ್ಲಿಗೆ ಹೋಗಬೇಕಾಗಿಲ್ಲ, ಆ ಬ್ಯಾಂಕಲ್ಲಿ ಅವರ ಆಧಾರ್ ನಂಬರ್ ಕೊಟ್ಟು AEPS ಇನೇಬಲ್ ಅಂತ ಮಾಡಿದ್ರೆ ಅವರ ಸಮೀಪದ ಅಂಚೆ ಕಚೇರಿ ಅಥವಾ ಪೋಸ್ಟ್ಮ್ಯಾನ್ ಮೂಲಕ ಆ ಹಣವನ್ನ ಈಗ 10 ಖಾತೆಗೆ ಜಮಾ ಆಗಿದೆ ಅಂದ್ರೆ 10:15 ನಮ್ಮ ಸಮೀಪದ ಅಂಚೆ ಕಚೇರಿಯಿಂದ ವಿತ್ಡ್ರಾ ಮಾಡುವಂತಹ ಸೌಲಭ್ಯ ಇದೆ. ಇನ್ನೊಂದು ವಿಚಾರ, ವಿದ್ಯುತ್ ಬಿಲ್ ಆಗಬಹುದು ಅಥವಾ ಬೇರೆ ಬೇರೆ ನಮೂನೆಯ ಒಂದು ಬಿಲ್ ಅನ್ನ ಪಾವತಿ ಮಾಡುವಂತಹದ್ದು, ಇದು ಹೇಗೆ? ಮಂಗಳೂರು ಅಂಚೆ ವಿಭಾಗ ಅವು ಮೆಸ್ಕಾಂ ಜೊತೆಗೆ ಒಂದು ಎಗ್ರಿಮೆಂಟ್ ಮಾಡಿಕೊಂಡು ವಿದ್ಯುತ್ ಬಿಲ್ಗಳನ್ನು ಕೂಡ ಸಮೀಪದ ಅಂಚೆ ಕಚೇರಿಯಲ್ಲಿ ಕಲೆಕ್ಟ್ ಮಾಡುವಂತಹ ಸೌಲಭ್ಯವನ್ನ ಒದಗಿಸಿದೆ. ವಿದ್ಯುತ್ ಬಿಲ್ಲಲ್ಲಿ ವಿದ್ಯುತ್ ಬಿಲ್ಲು ಇದೆ, ಮತ್ತೆ ಅಡಿಷನಲ್ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಅವರ ಬಿಲ್ಲಲ್ಲಿ ಕೆಲಸಲ್ಲಿ ನಮೂದಿಸ್ತಾರೆ. ಕೆಳಗಡೆ ಬಿಲ್ ನೋಡಿದ್ರೆ ಅಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಕೂಡ ಕಟ್ಟಬೇಕಾದ್ದು ಮೆಸ್ಕಾಂನ ನಿಯಮಾವಳಿಯಲ್ಲಿದೆ. ಆ ಸೆಕ್ಯೂರಿಟಿ ಡೆಪಾಸಿಟ್ ಅನ್ನು ಕಟ್ಟುವಂತಹ ಸೌಲಭ್ಯ ಕೂಡ ಅಂಚೆ ಕಚೇರಿಯಲ್ಲಿ ಇದೆ. ಮೊದಲು 2 ಮೊದಲು ಬಿಲ್ಲಿನ ಡ್ಯೂ ಡೇಟ್ ನ ಒಳಗಡೆ ಆದ್ರೆ ಮಾತ್ರ ಅಂಚೆ ಕಚೇರಿಯಲ್ಲಿ ಕಟ್ಟಬೇಕು ಅಂತ ಹೇಳುವ ರಿಸ್ಟ್ರಿಕ್ಷನ್ ಗಳಿದ್ದು, ಈಗ ಅದನ್ನು ಕೂಡ ತೆಗೆದುಹಾಕಿ ಯಾವುದೇ ಡೇಟ್ ಇರಲಿ ಸಮೀಪದ ಅಂಚೆ ಕಚೇರಿ ಬಂದು ಅದು ಡ್ಯೂ ಡೇಟ್ ಕಳೆದಿದ್ರೂ ಕೂಡ ನಾವು ಬಿಲ್ ಸ್ವೀಕರಿಸುವ ವ್ಯವಸ್ಥೆಯನ್ನ ಅಂಚೆ ಕಚೇರಿಗಳಲ್ಲಿ ಮಾಡಿದ್ದೇವೆ. ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಆಗ್ಬಹುದು ಅಥವಾ ಇನ್ನಿತರ ಒಂದು ಪೆನ್ಷನ್ ನಿವೃತ್ತಿ ಪಿಂಚಣಿ ಯೋಜನೆ ಆಗ್ಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಯೋಜನೆ ಇದೆ? ಅಂಚೆ ಕಚೇರಿಗಳನ್ನು ಇತ್ತೀಚೆಗೆ ಡಿಜಿಟಲ್ ಸೇವಾ ಕೇಂದ್ರಗಳು ಅಂತ ಕೇಂದ್ರ ಸರ್ಕಾರ ಐಡೆಂಟಿಫೈ ಮಾಡಿದೆ. ಈ ಡಿಜಿಟಲ್ ಸೇವಾ ಕೇಂದ್ರಗಳು ಬಹಳಷ್ಟು ರೀತಿಯ ಸೇವೆಗಳನ್ನು ಕೊಡಲು ಶಕ್ತವಾಗಿದೆ. ಪ್ರಧಾನಮಂತ್ರಿಯವರು ಕೆಲ ವರ್ಷಗಳ ಹಿಂದೆ ಈ ಕೃಷಿಕರಿಗೆ ಕೂಡ ಪಿಂಚಣಿ ಯೋಜನೆ ಲಾಂಚ್ ಮಾಡಬೇಕು ಅಂತ ಹೇಳಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ ಹೇಳಿ ಲಾಂಚ್ ಮಾಡಿದ್ರು. ಇದು 18-40 ವರ್ಷದ ಒಳಗಿನ ರೈತರಿಗೆ 60 ವರ್ಷ ನಂತರ ನಿರಂತರ ತಿಂಗಳು 3,000 ಪಿಂಚಣಿ ಪಡೆಯುವಂತಹ ಯೋಜನೆ. ಅಂದ್ರೆ ಅದರ ಲಾಜಿಕಲ್ ಆಗಿ ಅದು ಸರಳವಾಗಿ ಹೇಳಬೇಕಾದ್ರೆ ಈಗ 18-40 ವರ್ಷದ ಮಧ್ಯೆ ಯಾವುದೇ ಕೃಷಿಕರಿರ್ಬೋದು, ಅವರು ಈ ಪಿಂಚಣಿಗೆ ಯೋಜನೆಗೆ ನೋಂದಣಿ ಆದರೆ ಅವರ ಪ್ರತಿ ತಿಂಗಳು ಈಗ ಅವರು ಒಂದು ನಿರ್ದಿಷ್ಟ ಮೊತ್ತ, ಈಗ 18 ವರ್ಷದವರಾದ್ರೆ ಒಂದು ನಿರ್ದಿಷ್ಟ ಮೊತ್ತವನ್ನು ಡೆಪಾಸಿಟ್ ಮಾಡ್ತಾ ಹೋಗಬೇಕು, ಅವರಿಗೆ 60 ವರ್ಷ ನಂತರ ತಿಂಗಳು 3,000 ಪಿಂಚಣಿ ದೊರೆಯುತ್ತದೆ. ಸೊ ಇದು ಈ ಯೋಜನೆಗೆ ನೋಂದಣಿ ಕೂಡ ಅಂಚೆ ಕಚೇರಿಗಳಲ್ಲಿ ಮಾಡುವಂತಹ ಸೌಲಭ್ಯ ಇದೆ. ಶಕ್ತಿ ಸಾಮರ್ಥ್ಯ ಇದ್ದಾಗ ಉಳಿತಾಯ ಮಾಡಿಕೊಳ್ಳಿ, ನಿವೃತ್ತರಾದಾಗ ಪಿಂಚಣಿ ಪಡೆಯಿರಿ ಅಂತ ಹೇಳುವ ಯೋಜನೆ. ಆಧಾರ್ ಸೀಡಿಂಗ್ ಅಂದ್ರೆ ಏನು? ಈಗ ಸರ್ಕಾರದ ಹೆಚ್ಚಿನ ಯೋಜನೆಗಳು ಈಗ ಆಧಾರ ಆಧಾರಿತ ಪಾವತಿ ವಿಧಾನದಲ್ಲಿ, ಆಧಾರ ಆಧಾರಿತ DBT ನೇರ ನಗದು ವರ್ಗಾವಣೆ ವಿಧಾನದಲ್ಲಿ ಪೇಮೆಂಟ್ ಆಗ್ತಾ ಇದೆ. ನಾನು ಕೃಷಿಕರಿಗೆ ಸಂಬಂಧಿಸಿ ಹೇಳೋದಾದ್ರೆ, ಉದಾಹರಣೆಗೆ ಈಗ PM-Kisan ಇರಬಹುದು, ಮತ್ತೆ ಫಸಲ್ ಬಿಮಾ, ಬೆಳೆ ಹವಾಮಾನ ಆಧಾರಿತ ಬೆಳೆ ವಿಮೆ, ಇದರಲ್ಲೆಲ್ಲ ಬಹಳಷ್ಟು ಕೃಷಿಕರು ಎದುರಿಸಿದ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಅವರು ಅರ್ಜಿ ಕೊಡುವಾಗ ಕೊಟ್ಟದ್ದು ಯಾವುದೋ ಒಂದು ಬ್ಯಾಂಕ್, ಹಣ ಬಂದಾಗ ಇನ್ನೊಂದು ಯಾವುದೋ ಬ್ಯಾಂಕಿಗೆ ಹಣ ಬಂದಿದೆ. ಇದರಿಂದ ಕೆಲವೊಂದ್ಸಲ ಅರ್ಜಿ ಕೊಟ್ಟ ಬ್ಯಾಂಕ್ಗೆ ಹೋಗಿ ನನ್ನ ಹಣ ಬಂದಿದೆ ಅಂತ ವಿಚಾರಿಸ್ತಾ ಇರ್ತಾರೆ, ಅಲ್ಲಿನ ಬ್ಯಾಂಕ್ನ ಸಿಬ್ಬಂದಿ ಅಥವಾ ಬಂದಿರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ, ಬೇರೆ ಯಾವುದೋ ಬ್ಯಾಂಕ್ ಹಣ ಬಂದಿರುತ್ತೆ ಅದು ಗಮನಕ್ಕೆ ಬಂದಿರೋದಿಲ್ಲ. ಸೊ ಈ ಸಮಸ್ಯೆನ ಅರ್ಥ ಸೊಲ್ಯೂಷನ್ಗೆ ಆಧಾರ್ ಸೀಡಿಂಗ್ ಅಂತ ಹೇಳುವ ಒಂದು ಕಲ್ಪನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಸೊಲ್ಯೂಷನ್ ಇದೆ. ಯಾಕಂದ್ರೆ ಬ್ಯಾಂಕಿಂಗ್ ತಂತ್ರಾಂಶದಲ್ಲಿ ಆಧಾರ್ ಸೀಡಿಂಗ್ ಮತ್ತು ಆಧಾರ್ ಅನ್ನು ಜಸ್ಟ್ ನಮೂದಿಸುವುದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಆ ತಾಂತ್ರಿಕ ತೊಂದರೆಯ ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಕೊರತೆಯಿಂದ ಈ ರೀತಿ ಸಮಸ್ಯೆಗಳಾಗಿದೆ. ಈ ಆಧಾರ್ ಸೀಡಿಂಗ್ ಅಂತ ಹೇಳೋದು ವಿಶೇಷ ಪ್ರಕ್ರಿಯೆ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅಲ್ಲಿ. ಆ ಪ್ರಕ್ರಿಯೆ ಪೋಸ್ಟ್ ಆಫೀಸಿನ ಅಕೌಂಟ್ಗಳು ಮಾಡಬಹುದಾಗಿದೆ. ಅದರಿಂದಾಗಿ ಯಾರು ಆಧಾರ್ ಸೀಡಿಂಗ್ ಅನ್ನ ಪೋಸ್ಟ್ ಆಫೀಸ್ ಅಕೌಂಟ್ ಮಾಡಿದರೆ ಅವರಿಗೆ ಅವರು ಈ ಬೆಳೆ ವಿಮೆ ಇರಬಹುದು, PM-Kisan ಇರಬಹುದು, ಅವರಿಗೆ ಅರ್ಜಿ ಕೊಡುವ ಯಾವ ಬ್ಯಾಂಕ್ ನಮೂದಿಸಿದ್ರು ಹಣ ಬೀಳೋದು ಈ ಆಧಾರ್ ಸೀಡಿಂಗ್ ಆದ ಅಕೌಂಟ್ಗೆ ಬೀಳ್ತಾ ಇರುತ್ತೆ. ಸೊ ಈ ಆಧಾರ್ ಸೀಡಿಂಗ್ ಅನ್ನ ಗ್ರಾಹಕರು ತಮಗೆ ಬೇಕಾದಾಗ ಬದಲಾಯಿಸಿಕೊಳ್ಳುವ ಅವಕಾಶ ಕೂಡ RBI ಕಲ್ಪಿಸಿದೆ. ನನಗೆ ಒಳ್ಳೆ ಸರ್ವಿಸ್ ಕೊಡುವ ಬ್ಯಾಂಕ್ ಇದ್ದು ನನಗೆ ಒಳ್ಳೆ ಸರ್ವಿಸ್ ಕೊಡುವ ಪೋಸ್ಟ್ ಆಫೀಸ್ ಅಲ್ಲಿ ಸರ್ವಿಸ್ ಸಿಗ್ತಾ ಇದ್ರೆ ಅವರು ಯಾವಾಗ ಬಯಸಿದರೆ ಆವಾಗ ಆಧಾರ್ ಸೀಡಿಂಗ್ ಅನ್ನ ಒಂದು ಬ್ಯಾಂಕಿನ ಇನ್ನೊಂದು ಬ್ಯಾಂಕಿಗೆ ಬದಲಾಯಿಸಿಕೊಳ್ಳಬಹುದಾಗಿದೆ. ಆ ಬದಲಾಯಿಸಿಕೊಂಡ ಬ್ಯಾಂಕಿಗೆ ಮುಂದಿನ ಎಲ್ಲಾ ಕಂತಿನ PM-Kisan ಇರಬಹುದು, ಬೆಳೆ ವಿಮೆಯ ಹಣ ಇರಬಹುದು, ಅದೆಲ್ಲ ಜಮೆ ಆಗುವ ಸೌಲಭ್ಯ ಇದೆ. ಈ ಆಧಾರ್ ಸೀಡಿಂಗ್ ಸೌಲಭ್ಯ ತಮ್ಮ ಸಮೀಪದ ಅಂಚೆ ಕಚೇರಿ ಲಭ್ಯವಿದೆ. ಸೊ ಆಧಾರ್ ಸೀಡಿಂಗ್ ಅನ್ನ ಅಂಚೆ ಕಚೇರಿ ಉಳಿತಾಯ ಖಾತೆಗೆ ಮಾಡಿದರೆ ಬೇರೆ ಅವರು ಪುನಃ ಕೃಷಿ ಇಲಾಖೆಗೆ ಹೋಗಿ ಪುನಃ ಅಕೌಂಟ್ ಚೇಂಜ್ ಮಾಡಬೇಕಾಗಿಲ್ಲ, ಪುನಃ ಬೆಳೆ ವಿಮೆ ಪೋರ್ಟಲ್ಗೆ ಹೋಗಿ ಪುನಃ ಚೇಂಜ್ ಮಾಡಬೇಕಾಗಿಲ್ಲ. ಮುಂದಿನ ಕಂತು ನೇರವಾಗಿ ಆ ಅಂಚೆ ಆಧಾರ್ ಸೀಡ್ ಆದ ಖಾತೆಗೆ ಬರುವಂತಹ ಸೌಲಭ್ಯ ಇದೆ. ಸೊ ಈ ಕೆಲವರಿಗೆ ಸೀಡಿಂಗ್ ಆಗದೆ ಹಣ ಬಾರದಿರುವ ಸೌಲಭ್ಯ ಬಾರದಿರುವ ಸಮಸ್ಯೆಗಳು ಕೂಡ ಇದೆ. ಅಂತ ಸೀಡಿಂಗ್ ಆಗದೆ ಸಮಸ್ಯೆ ಇರೋರು ಕೂಡ ತಮ್ಮ ಸಮೀಪದ ಅಂಚೆ ಕಚೇರಿಗೆ ಹೇಳಿ ನನಗೆ ಸೀಡಿಂಗ್ ಮಾಡಿಕೊಡಿ ಅಂತ ಹೇಳಿ ಒಂದು ಅದಕ್ಕೊಂದು ಅರ್ಜಿ ಅನ್ನು ಕೊಟ್ಟರೆ ನಾವು ಅದನ್ನು ಸಾಲ್ವ್ ಮಾಡಿಕೊಡುವ ಸೌಲಭ್ಯ ಇದೆ. ಈಗ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೈಯಲ್ಲಿರುವಂತಹ ಹ್ಯಾಂಡ್ಸೆಟ್ ಅಥವಾ ಮೊಬೈಲ್, ಇದರ ಮೂಲಕ ಕೂಡ ಸಾಕಷ್ಟು ಸೇವೆಯನ್ನು ಒದಗಿಸುವಂತಹದ್ದು, ಜೊತೆಗೆ ಮಾಹಿತಿಯನ್ನು ಒದಗಿಸುವಂತಹದ್ದು, ಇದರ ಬಗ್ಗೆ ಹೇಳಿ. ಅದೇ ಡಿಜಿಟಲ್ ಬ್ಯಾಂಕಿಂಗ್ನ ಕಾನ್ಸೆಪ್ಟ್ ಬಂದಾಗ ಅಂಚೆ ಇಲಾಖೆ ಕೂಡ ಈ ಡಿಜಿಟಲ್ ಬ್ಯಾಂಕಿಂಗ್ ನಿಟ್ಟಿನಲ್ಲಿ ತನ್ನದೇ ಆದ ಪ್ರಯತ್ನಗಳನ್ನು ಮಾಡಿದೆ. 2018 ಲಾಂಚ್ ಆದ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಹೇಳುವ ಭಾರತೀಯ ಅಂಚೆ ಇಲಾಖೆಯ ಸಪರೇಟ್ ಒಂದು ಬ್ಯಾಂಕ್ ಏನಿದೆ ಅದು ಸಂಪೂರ್ಣವಾಗಿ ಡಿಜಿಟಲ್ ಮೂಲಕವೇ OTP ಬೇಸ್ಡೇ ಅದು ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲಿ ಯಾವುದೇ ಅರ್ಜಿ ತುಂಬಿಸ್ಲಿಕ್ಕೆ, ಒಬ್ಬರು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಅವರ ಆಧಾರ್ ನಂಬರ್ ಹೇಳಿದರೆ ಸಾಕು, ಬೇರೆ ವಿತ್ಡ್ರಾ ಮಾಡಲಿಕ್ಕೆ, ಹಣ ಡೆಪಾಸಿಟ್ ಮಾಡಲಿಕ್ಕೆ, ಹಣ ಕಳಿಸ್ಲಿಕ್ಕೆ ಯಾವುದೇ ರೀತಿಯ ಫಿಸಿಕಲ್ ಅಂದರೆ ಅರ್ಜಿ ಬಹಳಷ್ಟು ಜನ ನಾವು ಸರ್ಕಾರಿ ಕಚೇರಿಗಳಲ್ಲಿ, ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಜನಕ್ಕೆ ದೊಡ್ಡ ಸಮಸ್ಯೆ ಅಂದ್ರೆ ಅರ್ಜಿ ತುಂಬಿಸೋದು ಹೇಗೆ ಅಂತಲೇ, ಅದು ಯಾವ ಫೀಲ್ಡ್ ಏನಂತ ಗೊತ್ತಾಗೋದಿಲ್ಲ, ಅರ್ಥ ಎಲ್ಲಿ ಸೈನ್ ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಬಹಳ ಇದಕ್ಕೆ ಸಂಪೂರ್ಣ ಡಿಜಿಟಲ್ ಆಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಬಂದಿದೆ. ಇಲ್ಲಿ ಬಹಳಷ್ಟು ಸೇವೆಗಳು ಈ ರೀತಿ ಬರೀ OTP ಬೇಸ್ಡ್ ಆಗಿ ಡಿಜಿಟಲ್ ಮೂಲಕ ಮಾತ್ರ ಆಗ್ತಾ ಇದೆ. ಅದಲ್ಲದೆ ಈ ಟ್ರೆಡಿಷನಲ್ ಅಂಚೆ ಉಳಿತಾಯ ಖಾತೆ ಏನಿದೆ ಅದನ್ನು ಕೂಡ ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೋಡೋದಕ್ಕೋಸ್ಕರ ಕೂಡ ಡಿಜಿಟಲ್ ಆಗಿ ಅದರಲ್ಲಿ ಲಾಗಿನ್ ಆಗಿ ಅದನ್ನು ನೋಡುವ ಸೌಲಭ್ಯ ಕೂಡ ಅಂಚೆ ಇಲಾಖೆ ಒದಗಿಸಿದೆ. ಅದಲ್ಲದೆ ಮೊಬೈಲ್ ನಂಬರನ್ನು ಎಲ್ಲ ತಮ್ಮ ತಮ್ಮ ಖಾತೆಗಳಿಗೆ ಜೋಡಿಸಿದರೆ SMS ಮೂಲಕ ಅದರ ಬ್ಯಾಲೆನ್ಸ್ಗಳು, ವಿತ್ಡ್ರಾ ಆದಾಗ, ಡೆಪಾಸಿಟ್ ಆದಾಗ ಮಾಹಿತಿಗಳು ಬರುವಂತಹ ಸೌಲಭ್ಯ ಕೂಡ ಇದೆ. ಅದೇ ಮೊಬೈಲ್ ಆಪ್ ನಾನೇನು ಈ IPBB ಅಂತ ಹೇಳಿದೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್, ಅದರ ಆಪ್ ಅನ್ನು ಗ್ರಾಹಕರು ಸ್ವತಃ ಡೌನ್ಲೋಡ್ ಮಾಡಿಕೊಂಡು ಅದರ ಮೂಲಕ ಬಹಳಷ್ಟು ಸೇವೆ ಪಡೆಯಬಹುದು. ಈ ಸುಕನ್ಯಾ ಸಮೃದ್ಧಿಗೆ ಡೆಪಾಸಿಟ್ಗಳನ್ನು ಮಾಡಬಹುದು, ಸುಕನ್ಯಾ ಸಮೃದ್ಧಿ ಅಥವಾ PPF-ಗೆ ಡೆಪಾಸಿಟ್, RD ಅಕೌಂಟ್ಗೆ ಡೆಪಾಸಿಟ್ ಅಥವಾ ಆಧಾರ್ ಸೀಡಿಂಗ್ ಆಗದರೂ ತಾವೇ ಸೀಡಿಂಗ್ ಮಾಡಿಕೊಳ್ಬಹುದು. ಇಂಥ ಸೌಲಭ್ಯ ಎಲ್ಲ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕಿನ ಮೊಬೈಲ್ ಆ್ಯಪಲ್ಲಿ ಬಿಲ್ ಪೇಮೆಂಟ್ ಮಾಡಬಹುದು. ಬಹಳಷ್ಟು DTH ಇರಬಹುದು, ವಿದ್ಯುತ್ ಬಿಲ್, ಬಹಳಷ್ಟು ಈ ರೀತಿಯ ಸೌಲಭ್ಯಗಳನ್ನು ಮೊಬೈಲ್ ಆ್ಯಪ್ ಮೂಲಕ ಪಡ್ಕೊಳ್ಬಹುದು. ಇನ್ನು ATM ಸೌಲಭ್ಯ ಕೂಡ ಇದೆಯಾ? ಖಂಡಿತ, ಅಂಚೆ ಉಳಿತಾಯ ಖಾತೆಗೆ ATM ಕಾರ್ಡ್ ಅನ್ನು ಪಡ್ಕೊಳ್ಬಹುದು. ಆ ATM ಕಾರ್ಡ್ ಅನ್ನ ಬರೀ ಅಂಚೆ ATM ಮಾತ್ರ ಅಲ್ಲದೆ ಬೇರೆ ಬ್ಯಾಂಕ್ ATMಗಳಲ್ಲೂ ಸಹ ಯೂಸ್ ಮಾಡಿಕೊಂಡು ತಮ್ಮ ತಮ್ಮ ಉಳಿತಾಯ ಖಾತೆಯಲ್ಲಿರುವ ಹಣವನ್ನು ತೆಗೆಯುವ ಸೌಲಭ್ಯ ಇದೆ. ಅಂಚೆ ಕಚೇರಿಗಳು ಎಲ್ಲ ಈಗ SBI ಅಂತೆ ಅಥವಾ ಉಳಿದ ಎಲ್ಲ ನ್ಯಾಷನಲ್ ಬ್ಯಾಂಕ್ಗಳಂತೆ ಕೋರ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಹೊಂದಿದೆ. ಕೋರ್ ಬ್ಯಾಂಕಿಂಗ್ ಅಂದರೆ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಮಂಗಳೂರಲ್ಲಿರುವ ಒಂದು ಅಂಚೆ ಕಚೇರಿಯಲ್ಲಿ ಒಂದು ಒಬ್ಬರು ಉಳಿತಾಯ ಖಾತೆ ತೆಗೆದು ಓಪನ್ ಮಾಡಿದ್ದಾರೆ ಅಂದರೆ ಅದನ್ನು ಸುಳ್ಯದಲ್ಲಿ ಹೋಗಿ ಕೂಡ ಅದರಿಂದ ಹಣ ಸುಳ್ಯದ ಅಂಚೆ ಕಚೇರಿಯಲ್ಲಿ ಹೋಗಿ ಹಣ ತೆಗೆ ಅಥವಾ ಬೆಂಗಳೂರಿನ ಅಂಚೆ ಕಚೇರಿಯಲ್ಲಿ ಹೋಗಿ ಹಣ ತೆಗೆಯುವ ಸೌಲಭ್ಯ. ಇದು ಅಂಚೆ ಕಚೇರಿಯ ಎಲ್ಲ ಬ್ರಾಂಚ್ ಎಲ್ಲ ಶಾಖೆಗಳು ಕೋರ್ ಬ್ಯಾಂಕಿಂಗ್ ಆಗಿದೆ. ಅದರಿಂದಾಗಿ ಯಾರೋ ಒಬ್ರು ಯಾವುದೋ ಒಂದು ಕಾಲದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ದಾರೆ ಅದನ್ನು ಹಣ ತೆಗಿಲಿಕ್ಕೆ ಅದೇ ಆಫೀಸ್ಗೆ ಹುಡ್ಕೊಂಡು ಹೋಗಬೇಕಾಗಿಲ್ಲ, ತಮ್ಮ ಸಮೀಪದ ಅಂಚೆ ಕಚೇರಿಗೆ ಹೋದರೂ ಅದೇ ಖಾತೆಯನ್ನು ಆಕ್ಸೆಸ್ ಮಾಡುವಂಥ ಅದರಿಂದ ಅದರಲ್ಲಿ ವ್ಯವಹಾರ ಮಾಡುವಂಥ ಸೌಲಭ್ಯ ಇದೆ. ಸಾಮಾನ್ಯವಾಗಿ ಎಲ್ಲ ನ್ಯಾಷನಲೈಸ್ಡ್ ಅಥವಾ ರಾಷ್ಟ್ರೀಕೃತ ಬ್ಯಾಂಕುಗಳಾಗ್ಬೋದು ಅಥವಾ ಸಹಕಾರಿ ಬ್ಯಾಂಕುಗಳಾಗ್ಬೋದು ಶನಿವಾರ ಒಂದು ರಜೆ ಅಥವಾ ಸೆಕೆಂಡ್ ಸ್ಯಾಟರ್ಡೆ ರಜಾ ಅಂತ ಎನ್ನುವಂಥ ಒಂದು ಸಮಸ್ಯೆ ಇದೆ. ಆದರೆ ಪೋಸ್ಟ್ ಆಫೀಸಿನ ವ್ಯವಸ್ಥೆ ಹೇಗೆ? ಅದೇ, ಪೋಸ್ಟ್ ಆಫೀಸಲ್ಲಿ ವಾರಕ್ಕೆ ಆದಿತ್ಯವಾರ ಮಾತ್ರ ಒಂದು ವಾರದ ರಜೆ ಇರುತ್ತೆ, ಮತ್ತೆ ಸರ್ಕಾರಿ ಸರ್ಕಾರಿ ರಜೆಗಳು. ಪ್ರತಿ ಶನಿವಾರ ಕೂಡ ಅಂಚೆ ಕಚೇರಿ ತೆರೆದಿರುತ್ತೆ. ಸೊ ಅದರಿಂದಾಗಿ ಅವಶ್ಯವಾಗಿ ಬ್ಯಾಂಕಿಂಗ್ ಸೌಲಭ್ಯ, ಈಗ ಯಾವುದೋ ಒಂದು ಬ್ಯಾಂಕ್ ಖಾತೆಯಿಂದ ಹಣ ತೆಗಿಬೇಕು ಅಂತಿರುವವರು ಅಥವಾ ಯಾವುದೋ ಅರ್ಜೆಂಟ್ ಹಣ ಕಳಿಸ್ಬೇಕು ಅಂತಿರೋರು, ಶನಿವಾರ ಎರಡನೇ ಶನಿವಾರ ಬ್ಯಾಂಕ್ ರಜೆ, ನಾಲ್ಕನೇ ಶನಿವಾರ ಬ್ಯಾಂಕ್ ರಜೆ ಅಂತೇಳಿ ಇರುವವರು, ತುರ್ತು ಅವಶ್ಯಕತೆ ಇರೋರು ಆ ದಿವಸ ಖಂಡಿತವಾಗಿ ತಮ್ಮ ಸಮೀಪದ ಅಂಚೆ ಕಚೇರಿಗೆ ವಿಸಿಟ್ ಮಾಡಿ ಇಂತಹ ಬ್ಯಾಂಕಿಂಗ್ ಸೌಲಭ್ಯವನ್ನು ಪಡ್ಕೊಳ್ಳುವ ಸೌಲಭ್ಯ ಇದೆ. ಈಗ ಸಾರ್ವಜನಿಕ ಕುಂದುಕೊರತೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಅಂಚೆ ವ್ಯವಸ್ಥೆ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದೆ? ಅಂಚೆ ಇಲಾಖೆಯದ್ದೇ ಇಂಡಿಯಾ ಪೋಸ್ಟ್ ವೆಬ್ಸೈಟ್ ಅಲ್ಲಿ ಕಂಪ್ಲೇಂಟ್ ಅಂದರೆ ದೂರು ದಾಖಲಿಸಲು ಸಪರೇಟ್ ಆಗಿ ಒಂದು ಕೊಂಡಿದೆ. ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಕೂಡ ಅವರು ಅಲ್ಲಿ ರಿಜಿಸ್ಟರ್ ಮಾಡಿಕೊಳ್ಬೋದು. ನಾವು ತಕ್ಷಣ ಅದನ್ನು ಕುಂದುಕೊರತೆಯನ್ನು ಮಾನಿಟರ್ ಮಾಡಲಿಕ್ಕಿರುವಂಥ ಸಿಬ್ಬಂದಿಗಳು ಅದನ್ನು ಮಾನಿಟರ್ ಮಾಡಿ ತಕ್ಷಣ ಅದನ್ನು ನಿವಾರಿಸಲಿಕ್ಕೆ ಕಾರ್ಯಪ್ರವೃತ್ತರಾಗ್ತಾರೆ. ಅದಲ್ಲದೆ ಅಂಚೆ ಇಲಾಖೆ ಸೇರಿದಂತೆ ಬೇರೆ ಎಲ್ಲ ಕೇಂದ್ರ ಸರ್ಕಾರದ ಯಾವುದೇ ಇಲಾಖೆಗೆ ಸಂಬಂಧಿಸಿದ ಕುಂದುಕೊರತೆಗೋಸ್ಕರ ಸೆಂಟ್ರಲೈಸ್ಡ್ ಆಗಿ ಕೇಂದ್ರ ಸರ್ಕಾರ ಸಿಪಿ ಗ್ರಾಮ್ಸ್ ಅಥವಾ ಪಿಜಿ ಪೋರ್ಟಲ್, ಪಬ್ಲಿಕ್ ಗ್ರೀವೆನ್ಸ್ ಪೋರ್ಟಲ್ ಅಂತ ಹೇಳೋದು, pgportal.gov.in, ಇದರಲ್ಲಿ ಎಲ್ಲ ಅಂಚೆ ಇಲಾಖೆ ಸೇರಿದಂತೆ ಬೇರೆ ಯಾವುದೇ ಇಲಾಖೆ ಸಂಬಂಧ ಗ್ರೀವೆನ್ಸ್ ಅನ್ನು ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದು ಆಂಡ್ರಾಯ್ಡ್ ಮೊಬೈಲ್ ಮೈ ಗ್ರೀವಿಯನ್ಸ್ ಆ್ಯಪ್ ಅಂತಿದೆ, ಅಲ್ಲೂ ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಇಲಾಖೆ ಅಥವಾ ಬೇರೆ ಯಾವುದೇ ಇಲಾಖೆ ನಮ್ಮ ಇರುವ ಕುಂದುಕೊರತೆಯನ್ನು ರಿಜಿಸ್ಟರ್ ಮಾಡಬಹುದು. ಅದನ್ನು ಹೈ ಪ್ರಿಯೋರಿಟಿಯಾಗಿ ರಿಸಾಲ್ವ್ ಮಾಡುವ ವ್ಯವಸ್ಥೆ ಇದೆ. ಅದಲ್ಲದೆ ನಮ್ಮ ಪ್ರತಿ ಜಿಲ್ಲೆಯಲ್ಲಿ ಅಂದರೆ ಹೇಗೆ ರೆವೆನ್ಯೂ ಇಲಾಖೆಗೆ ಜಿಲ್ಲಾಧಿಕಾರಿ ಕಚೇರಿ ಇದೆಯೋ ಅದೇ ರೀತಿ ಅಂಚೆ ಇಲಾಖೆಗೆ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿ ಅಂತ ಪ್ರತಿ ಜಿಲ್ಲೆಗೆ ಹೆಚ್ಚಾಗಿ ಒಂದು ಕಚೇರಿ ಇರುತ್ತೆ. ಸಾಮಾನ್ಯ ಜನರಲ್ಲಿ ಹೆಡ್ ಪೋಸ್ಟ್ ಆಫೀಸೇ ಮುಖ್ಯ, ಅಲ್ಲಿ ಏನೋ ಸಮಸ್ಯೆ ಬಂದರೆ ಹೆಡ್ ಪೋಸ್ಟ್ ಆಫೀಸಿಗೆ ಹೋಗಬೇಕು ಅಂತ ಹೇಳೋ ಒಂದು ತಪ್ಪು ಕಲ್ಪನೆ ಇದೆ. ಈ ಹೆಡ್ ಪೋಸ್ಟ್ ಆಫೀಸ್ ಕೂಡ ಉಳಿತಾಯ ಅಂಚೆ ಕಚೇರಿಗಳಂತೆ ಒಂದು ಕಸ್ಟಮರಿಗೆ ಸರ್ವಿಸ್ ಕೊಡುವಂಥ, ಗ್ರಾಹಕರಿಗೆ ಸೇವೆ ಕೊಡುವಂಥ ಒಂದು ಆಫೀಸ್ ಅಷ್ಟೇ ಹೊರತು ಅದು ಯಾವುದೇ ಆಡಳಿತ ಕಚೇರಿ ಅಲ್ಲ. ಅದರಿಂದ ಕುಂದುಕೊರತೆ ಇದ್ದರೆ ಗ್ರಾಹಕರು ಅಥವಾ ಕೃಷಿಕರು ಫಸ್ಟ್ ಕಾಂಟ್ಯಾಕ್ಟ್ ಮಾಡಬೇಕಾದ್ದು, ಫಸ್ಟ್ ಸಂಪರ್ಕಿಸಬೇಕಾದ್ದು ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿ. ದಕ್ಷಿಣ ಕನ್ನಡದಲ್ಲಿ ಎರಡಿದೆ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಾರ್ಕಳ, ಬಂಟ್ವಾಳ ತಾಲೂಕಿಗೆ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿ ಪುತ್ತೂರು ಇಲ್ಲಿದೆ. ಹಾಗೆ ಮಂಗಳೂರು, ಮೂಲ್ಕಿ, ಮೂಡಬಿದ್ರಿ ವಿಭಾಗಕ್ಕೆ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿ ಮಂಗಳೂರು, ಇದು ಈ ಕಚೇರಿ ಜವಾಬ್ದಾರಿ ಆಗಿರುತ್ತೆ. ಸೊ ಇದೆಲ್ಲ ವಿಧಾನಗಳಲ್ಲಿ ಗ್ರಾಹಕರು ತಮ್ಮ ಕುಂದುಕೊರತೆಗಳನ್ನು ನಿವಾರಿಸಿಕೊಳ್ಬಹುದು. ನಮ್ಮ ಕೃಷಿಕ ಮಿತ್ರರಿಗೆ ನಿಮ್ಮ ಒಂದು ಸಂದೇಶ ಏನು? ಕೃಷಿಕ ಮಿತ್ರರಿಗೆ ತಮ್ಮ ಹತ್ತಿರದಲ್ಲಿರುವ ಬ್ಯಾಂಕ್ ಅಂದ್ರೆ ನೀವು ಇತ್ತಿ ನಮ್ಮ ದಕ್ಷಿಣ ಕನ್ನಡ ಅಥವಾ ಉಡುಪಿ ಈ ವಿಭಾಗದಲ್ಲಿ ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್ ಜೊತೆ ಸಹಕಾರಿ ಬ್ಯಾಂಕ್ಗಳನ್ನ ಹೆಚ್ಚಾಗಿ ನೆಚ್ಚಿದ್ದಾರೆ. ಅದರಷ್ಟೇ ಸಶಕ್ತವಾಗಿ ಬ್ಯಾಂಕಿಂಗ್ ಸೌಲಭ್ಯ, ಬ್ಯಾಂಕಿಂಗ್ ಸೇವೆ, ತಮ್ಮ ಉಳಿತಾಯವನ್ನು ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಇಡಬಹುದಾದ ಒಂದು ಬ್ಯಾಂಕ್ ಅಂತ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಕನ್ಸಿಡರ್ ಮಾಡಬಹುದಾಗಿದೆ. ತಕ್ಷಣ ಅಂದರೆ ಎಲ್ಲರೂ ಸ್ವಲ್ಪ ಉಳಿತಾಯ ಮಾಡಬೇಕು, ಡೆಪಾಸಿಟ್ ಇಡಬೇಕಂತ ಹೇಳಿದರೆ ಫಸ್ಟ್ ಈಗ ನೀವು ಬ್ಯಾಂಕ್ ಅಥವಾ ಸಹಕಾರಿ ಬ್ಯಾಂಕನ್ನು ತಲೆಗೆ ಯೋಚನೆ ಮಾಡಿಕೊಂಡ ಹಾಗೆ ಸೇಮ್ ನಿಮ್ಮ ಊರಲ್ಲಿರುವ ಅಂಚೆ ಕಚೇರಿಯನ್ನು ಕೂಡ ಅಷ್ಟೇ ವಿಶ್ವಾಸಾರ್ಹ ಬ್ಯಾಂಕ್ ಅಂತ ಗಮನಿಸಿ ಅಲ್ಲಿ ತಮ್ಮ ಉಳಿತಾಯವನ್ನು ನಿಶ್ಚಿಂತೆಯಿಂದಾಗಿ ಇಟ್ಟು ಇಡಬಹುದಾಗಿದೆ ಅಂತ. ಮತ್ತು ನಾನು ಈಗ ಇಷ್ಟು ಈ ಕಾರ್ಯಕ್ರಮ ವಿವರಿಸಿದ ಇಷ್ಟು ಸೇವೆಗಳನ್ನು ನಿಮ್ಮ ಸಮೀಪದ ನಿಮ್ಮ ಊರಲ್ಲೇ ಇರುವ ಅಂಚೆ ಕಚೇರಿ ಲಭ್ಯವಿದೆ, ನೆಕ್ಸ್ಟ್ ನಿಮ್ಮ ಪತ್ರ ತರುವ ಪೋಸ್ಟ್ ಮ್ಯಾನೋ ಅಥವಾ ನಿಮ್ಮ ಊರಲ್ಲಿರುವ ಪೋಸ್ಟ್ ಮಾರ್ಕ್ ಸಿಕ್ಕಿದಾಗ ಇದೆಲ್ಲ ಸೇವೆಗಳ ಬಗ್ಗೆ ವಿಚಾರಿಸಿ ಮಾಹಿತಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ತಿಳ್ಕೊಂಡು ಖಂಡಿತವಾಗಿ ಪ್ರತಿ ಗ್ರಾಮದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಕೂಡ ತಮ್ಮ ಊರಲ್ಲಿರುವ ಅಂಚೆ ಕಚೇರಿ ಸೇವೆಯನ್ನು ಬಳಸಿಕೊಳ್ಳಿ ಅಂತೇಳಿ ನನ್ನ ಕೋರಿಕೆ. ಬಹಳ ಸಂತೋಷ ಶ್ರೀಹರ್ಷ ಅವರೇ. ಅಂಚೆ ಇಲಾಖೆಯ ವಿವಿಧ ಯೋಜನೆಗಳು, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಕೃಷಿಕ ಮಿತ್ರರಿಗೆ ಅನುಕೂಲ ಆಗುವಂತಹ ವಿವಿಧ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭಾರತೀಯ ಅಂಚೆ ಇಲಾಖೆಯ ವಿವಿಧ ಸೇವೆಗಳು ಈ ಕುರಿತು ಶ್ರೀಹರ್ಷ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 50,000 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 41,000 45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 30,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,500 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 24,000 26,000 ರೂಪಾಯಿಗಳು, 2ನೇ ವರ್ಗ 1,000 14,000 18,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಲ್ಗೆ 3,000 3,200 ರೂಪಾಯಿಗಳು, ಕಟ್ಟ ಸಾಂಬಾರ್ 2,700 2,900 ರೂಪಾಯಿಗಳು, IR8 ಕ್ವಿಂಟಲ್ಗೆ 2,200 2,900 ರೂಪಾಯಿಗಳು, ಭತ್ತ ಸ್ಥಳೀಯ ಆಮದು ಕ್ವಿಂಟಲ್ಗೆ 1,750 1,950 ರೂಪಾಯಿಗಳು, ಬೆಲ್ಲ ಸ್ಥಳೀಯ ಆಮದು ಹಳದಿ ಕ್ವಿಂಟಲ್ಗೆ 4,000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಲ್ಗೆ 3,800 3,900 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಲ್ಗೆ 4,300 4,400 ರೂಪಾಯಿಗಳು, ಮೆಣಸು ಆಮದು 22,500 25,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 36,500 38,500 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 9,000 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,100 1,500 ರೂಪಾಯಿಗಳು, ಕದಳಿ 1,400 2,200 ರೂಪಾಯಿಗಳು, ಗಾಳಿ 1,300 2,100 ರೂಪಾಯಿಗಳು, ನೇಂದ್ರ ಬಾಳೆ ಕ್ವಿಂಟಲ್ಗೆ 1,500 3,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಈಗ ಭಕ್ತಿಗೀತೆಗಳು. ವಿದ್ಯಾಭೂಷಣ ಹಾಡಿರುವ ವಿಜಯದಾಸರ ರಚನೆ. ರಾಘವೇಂದ್ರ ಗುರು ಪಾವನ ಕಾಯ, ರಾಘವೇಂದ್ರ ಮಂತ್ರಾಲಯ ನಿಲಯ, ರಾಘವೇಂದ್ರ ಗುರು ಪಾವನ ಕಾಯ, ರಾಘವೇಂದ್ರ ಮಂತ್ರಾಲಯ ನಿಲಯ, ರಾಘವೇಂದ್ರ ಗುರು ಪಾವನ ಕಾಯ. ರಾಘವೇಂದ್ರ ದುರಿತೌ ಘನಾಶಕ ರಾಘವೇಶನ ಪಾದವನ ಜಾರಾಧಕ ರಾಘವೇಂದ್ರ ದುರಿತೌ ಘನಾಶಕ ರಾಘವೇಶನ ಪಾದವನ ಜಾರಾಧಕ ರಾಘವೇಂದ್ರ ಗುರು ಪಾವನ ಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನ ಕಾಯ ಶರಣು ಹೊಕ್ಕೆನು ಇಂದು ಕಿರಣ ಪೊಲುವ ಚರಣ ಸ್ಮರಣೆ ಕರುಣಿಪುದು ನಿನ್ನಯ ಕರುಣ ಶರಣು ಹೊಕ್ಕೆನು ಇಂದು ಕಿರಣ ಪೊಲುವ ಚರಣ ಸ್ಮರಣೆ ಕರುಣಿಪುದು ನಿನ್ನಯ ಕರುಣ ರಾಘವೇಂದ್ರ ಗುರು ಪಾವನ ಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನ ಕಾಯ ವಿಜಯ ವಿಠಲ ಪರ ನಿಂದು ಆರಿವರ ವಿಜಯ ವಿಠಲ ಪರ ನಿಂದು ಸ್ಥಿರವಾಗಿ ಸ್ಥಾಪಿಸಿ ಮೇರೆವ ನಿರ್ಮಲ ಕಾಯ ಶ್ರೀವರ ವಿಜಯ ವಿಠಲ ಪರನೆಂದು ಸ್ಥಿರವಾಗಿ ಸ್ಥಾಪಿಸಿ ಮೇರೆವ ನಿರ್ಮಲ ಕಾಯ ರಾಘವೇಂದ್ರ ಗುರು ಪಾವನ ಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನ ಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ರಾಘವೇಂದ್ರ ಗುರು ಪಾವನ ಕಾಯ ರಾಘವೇಂದ್ರ ಮಂತ್ರಾಲಯ ನಿಲಯ ಎಂ ಬಾಲಮುರಳಿ ಕೃಷ್ಣ ಅವರ ಧ್ವನಿಯಲ್ಲಿ ಕೇಳಿ ಪುರಂದರದಾಸರ ರಚನೆ. ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ಗುರುರಾಯರ ನಂಬಿ ಬಿಡದೆ ಯಾವಾಗಲೂ ದುರಿತವ ಕಳೆದು ಸದ್ಗತಿಯ ಪಡೆವರೆಲ್ಲ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ಗುರುರಾಯರ ನಂಬಿರೋ ಮಾರುತಿ ಎಂಬ ಗುರುರಾಯರ ನಂಬಿರೋ ವನಧಿಯ ಮನೋವೇಗದಿ ಲಂಘಿಸಿ ಮಹಿತನು ಜಯಶೋಕವ ತರಿದು ವನಧಿಯ